हरिः ओम् ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः सर्वे धर्मा मृषा स्वप्ने कायस्यान्तर्निदर्शनात् संवृतेऽस्मिन् प्रदेशे वै भूतानां दर्शनं कुतः स्वप्ने सर्वे धर्माः मृष ಸ್ವಪ್ನದಲ್ಲಿ ಏನೇನು ಪದಾರ್ಥಗಳು, ವಸ್ತುಗಳು, ವ್ಯಕ್ತಿಗಳು, ಪ್ರಾಣಿ ಪಕ್ಷಿ ಜೀವರಾಶಿಗಳು ನಮ್ಮ ಅನುಭವಕ್ಕೆ ಬರ್ತವೆ, ಅವೆಲ್ಲವೂ ಕೂಡ ಮೃಷಾಧರ್ಮ, ಸ್ವಭಾವದಿಂದ ಸುಳ್ಳೇ ಸುಳ್ಳು, ಅವಕ್ಕೆ ಯಾವ ಸತ್ಯತಾನೂ ಇಲ್ಲ. ಇದನ್ನು ತರ್ಕದಿಂದ ಸಿದ್ಧ ಮಾಡಿ ಹೇಳಬೇಕು ಅಂದರೆ, 8 ಅಡಿ ಹತ್ರದ ಆನೆ 6 ಅಡಿ ದೇಹದೊಳಗೆ ಹೆಂಗೆ ಇರಲಿಕ್ಕೆ ಸಾಧ್ಯ? ಅದು 8 ಅಡಿ ಹತ್ರ, ಇದು 6 ಅಡಿ ಶರೀರ. 6 ಅಡಿ ಶರೀರದೊಳಗೆ 8 ಅಡಿ ಎತ್ತರ ಆನೆ ಹೇಗಿರ್ಲಿಕ್ಕೆ ಸಾಧ್ಯ? ಇದೇ ಅಂದರೆ ಮೃಷಾಯವ. ಯಾರು ಬೆಸ್ಟ್ ಸುಳ್ಳು ಮಾತಾಡ್ತಾರೆ ಅವರಿಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ತಾತ ಹೇಳ್ತಾರೆ. ಮಕ್ಕಳಿಗೇನು ಐಸ್ ಕ್ರೀಮ್ ಬೇಕು ಅಂದರೆ ಏನಾದರೂ ಸುಳ್ಳು ಹೇಳ್ತಾರೆ. ಓ ಇಷ್ಟೇನಾ, ಓ ಇಷ್ಟೇನಾ. ಒಂದು ಹುಡುಗ ಮಾತ್ರ ಬಹುಶಃ ಬ್ರಾಹ್ಮಣ ಹುಡುಗಿರ್ಬೇಕಂತ ಬೊಮ್ಮನ್ ಕಾ ಬಚ್ಚ ವಿಚಾರ ಮಾಡಿದ. ಹೀಗೆಲ್ಲ ಹೇಳಿದ್ರೆ ನಾನು ಇವ್ರ ಜೊತೆ ಒಬ್ಬನಾಗ್ಬಿಡ್ತೇನೆ ವಿನಃ ಇವ್ರನ್ನ ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮೀರಿ ಹೋಗುವಂಥದ್ದು ಏನಾದರೂ ಹೇಳಬೇಕು. ಇಂಥ ಮಳೆ ಬಂತು, ಇಂಥ ಮಳೆ ಬಂತು, ನೆಲ ತನಕ ಮುಟ್ತಾನೇ ಇರಲಿಲ್ಲ, ಭಾರಿ ಮಳೆ ಆಯ್ತು. ಆ ಮಳೆಯಿಂದಾಗಿ ಟೆರೆಸ್ ಮೇಲೆ ಎಷ್ಟು ನೀರು ನಿಂತ್ಕೊಂತು ಅಂತಂದರೆ, ಅಲ್ಲಿ ಅಲ್ಲಿ ಮಲಗಿದ ಆನೆ, ಎಲ್ಲಿ ಮಲಗಿದ ಆನೆ, ಟೆರೆಸ್ ಮೇಲೆ ಮಲಗಿದ ಆನೆ ಏನು ಹೇಳ್ತಾನೆ, ಹರ್ನಾಳಿಗೆ ಹರ್ನಾಳಿಗೆ ಹ್ಞೂ ಆನೆ ಹರ್ನಾಳಿಗೆಯಿಂದ ಬಂದು ಹೊರಗೆ ಬರಬೇಕಾಯ್ತು. ಪಾಪ ಅದಕ್ಕೆ ಬೇರೆ ದಾರಿ ಇರಲಿಲ್ಲ. ವಾ ವಾ, ಇದೇ ಬೆಸ್ಟ್ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಕೊಡ್ತಂತ ಬೆಸ್ಟ್ ಸುಳ್ಳು. ಹಾಗೆಯೇ ಸ್ವಪ್ನ ಸುಳ್ಳೇ ಸುಳ್ಳು. ಹೇಗೆ ತಾನೇ ಆ ಚಿಕ್ಕದಾದಂತಹ ನೀರಿನ ಪೈಪ್ನೊಳಗೆ ಆ 8 ಅಡಿ ಆನೆ ಹಿಡಿದಕ್ಕೆ ಸಾಧ್ಯ? ಹಿಡಿದಿದೆ ಅಂತ ನೀವು ಮಾತಾಡಿದ್ದಾದ್ರೆ ಏನದು ಸುಳ್ಳು ಹೌದಾ? ಈ 6 ಅಡಿ ಶರೀರದೊಳಗೆ 8 ಅಡಿ ಶರೀರ ಒಳಗೆ ಹೇಗಿರ್ಲಿಕ್ಕೆ ಸಾಧ್ಯ? ಅದು ಕನಸಿನ ಎಲ್ಲ ಪದಾರ್ಥಗಳು ಎಲ್ಲಿವೆ? ಕಾಯಸ್ಯ ಅಂತಹ ಎಲ್ಲಿವೆ? ಕನಸಿನಲ್ಲಿ ಕಾಣುವಂತಹ ನಮ್ಮ ಕನಸಿನ ಜಗತ್ತು ಎಲ್ಲಿದೆ? ಆ ಜಗತ್ತು ಈ ಶರೀರದ ಒಳಗಿದೆ. ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ? ಮೃಷಾ ಇದೆ ಅಂತ ಹೇಳಿದ್ದಾದರೆ ಅದು ಸುಳ್ಳು. ಮೊಲಕ್ಕೆ ಹೇಗೆ ತಾನೆ ಕೊಂಬಿರ್ಲಿಕ್ಕೆ ಸಾಧ್ಯ? ಸುಳ್ಳು. ಮನುಷ್ಯನೇ ಕೊಂಬ ಹೇಗಿರ್ಲಿಕ್ಕೆ ಸಾಧ್ಯ? ಸುಳ್ಳು. ಆಫ್ಟರ್ ಆಲ್ ಅಸ್ಮಿನ್ ಸಂವೃತೆ ಪ್ರದೇಶಿ, ಈ ಒಂದು ಚಿಕ್ಕದಾದ ಶರೀರ ಅನ್ನುವಂತಹ ಯಾವ ಒಂದು ಚಿಕ್ಕದಾದ ಪ್ರದೇಶ ಇದೆಯೋ ಈ ಪ್ರದೇಶದಲ್ಲಿ ಕಾಡು ಹುಲಿ ಕರಡಿಗಳು ಬಾಬಾ ಬಾಬಾ ಬಾ ಅಷ್ಟು ಜೀವರಾಶಿಗಳು ಹೇಗೆ ತಾನೇ ಈ ಶರೀರದೊಳಗೆ ಕಾಣಲಿಕ್ಕೆ ಸಾಧ್ಯ? ಕಾಣ್ತದೆ ಅಂತಲೇ ಹೇಳಿದ್ದಾದರೆ ಅದೇನದು? ಮೃಷ. ಇದು ಉಪಾಧಿ. ಈ ಉಪಾಧಿಯಲ್ಲಿ ಆ ಉಪಾಧಿ ಬಂದು ಇರುವ ಸಾಧ್ಯತೆ ಇಲ್ಲ. ಇದೆ ಅಂತ ಹೇಳಿದ್ದಾದರೆ ಇದಕ್ಕೇನು ಕರೀತಾರೆ? ಮೃಷ ಅಂತ ಕರೀತಾರೆ. ಇದು ಒಂದು ಲೆಕ್ಕಾಚಾರ ಮುಗೀತು. ಇನ್ನು ಕನಸಿನ ಕಾಲ ದೇಶ, ಕನಸಿನ ಕಾಲ ದೇಶ ಎಚ್ಚರದಲ್ಲಿ ಇಲ್ಲ ಅಂತ ನಾ ಹೇಳ್ತೀನಿ. ಕನಸಿನಲ್ಲಿ ನಾವು ಹುಬ್ಬಳ್ಳಿಗೆ ಹೋಗಿದ್ವಿ. 200 ಕಿಲೋಮೀಟರ್ ದೂರ ಹುಬ್ಬಳ್ಳಿಗೆ ಹೋಗಿದ್ವಿ. ಅದು ಯಾವ ಹುಬ್ಬಳ್ಳಿ? ಕನಸಿನ ಹುಬ್ಬಳ್ಳಿ. ಅಲ್ಲಿಗೆ ಹೋದಾಗ ಮಲಗುಂದ ಇದ್ದಿದ್ದಿಲ್ಲ. ಮಲಗುಂದದಲ್ಲಿದ್ದಾಗ ಹುಬ್ಬಳ್ಳಿ ಇದ್ದಿದ್ದಿಲ್ಲ. ಇದು ದೇಶ. ಈ ದೇಶದಿಂದ ಆ ದೇಶಕ್ಕೆ ಹೋದಾಗ ಈ ದೇಶವನ್ನು ಇಲ್ಲೇ ಬಿಟ್ಬಿಟ್ಟಿರ್ತೀವಿ. ಆ ದೇಶದಿಂದ ಈ ದೇಶಕ್ಕೆ ಬಂದಾಗ ಆ ದೇಶವನ್ನು ಅಲ್ಲೇ ಬಿಟ್ಬಿಟ್ಟು. ಹೌದು, ಕನಸಿನಲ್ಲಿಯೂ ಇದೇ ಪ್ರಕಾರ ಹೋದ್ವಿ. ಈ ದೇಶದಿಂದ ಆ ದೇಶಕ್ಕೆ ಹೋಗಿ ನಾವು ಎಚ್ಚರಾದಾಗ ಆ ದೇಶದಲ್ಲಿರ್ತೇವೆ, ಈ ದೇಶದಲ್ಲಿರ್ತೇವೆ. ಯಾಕೆ? ಯಾರು ಹೋಗಿದ್ರಲ್ಲ. ಮೃಷ ದೇಶತಃ ಮೃಷ. ಬೆಳಗ್ಗೆ 4 ಗಂಟೆ ಹೋಗಬೇಕು. ಪ್ಯಾಕಿಂಗ್ ಮಾಡ್ಕೊಂಡು ಮಧ್ಯಾಹ್ನ ರೆಸ್ಟ್ ಮಾಡ್ತಾನೆ, ಕನಸಿನಲ್ಲಿ ಹೋಗ್ಬಿಡ್ತಾನೆ ಪ್ರಯಾಣ. 12 ಗಂಟೆ ಪ್ರಯಾಣ ಅಹಮದಾಬಾದ್ ಹೋಗ್ಬಿಡ್ತಾನೆ. ಈಗ ಎಚ್ಚರ ಎಲ್ಲ ಬೇಕು ಅವನು. ಹೆಂಗ್ರಿ ಎಚ್ಚರ ಆಗ್ತಾನೆ ನೋಡ್ತಾನೆ? ಟೈಮ್ ಇನ್ನೂ ಮಧ್ಯಾಹ್ನ 12 ಗಂಟೆ ಆಗಿದೆ. ಮಧ್ಯಾಹ್ನ 12 ಗಂಟೆ ಟೈಮ್ ಆಗಿದೆ. ಇದ್ದಾನ ಇನ್ನೂ ಮಲಗುಂದ್ರೊಳಗ ಇದ್ದಾನ? ಎಲ್ಲಾಗಿದೆ ಎಚ್ಚರ? ಹಾಗಾದ್ರೆ ಎಲ್ಲಿ ಹೋಗ್ಯಾನ ನಾವು? ಅಹಮದಾಬಾದಕ್ಕೆ. ದೇಶದಿಂದ ಸುಳ್ಳು, ಕಾಲದಿಂದ ಸುಳ್ಳು, ವಸ್ತುತಃ ಸುಳ್ಳು. ಕನಸು ಪೂರ್ತಿ ಸುಳ್ಳೇ ಸುಳ್ಳು ಅನ್ನೋದನ್ನ ಭಾರಿ ಧ್ವನಿಯಿಂದ ಖುಷಿಯಾಗಿ ಹೇಳ್ತೀವಿ. ಈಗ ಇದನ್ನು ನಾವು ಗುರುತಿಸ್ಬೇಕು. ಈ ಜಗತ್ತು ಕೂಡ ಅಷ್ಟೇ ಸುಳ್ಳು ಇದೆ ಅಂತ ಗುರುತಿಸ್ಬೇಕು. ಜನ್ಮ ಜನ್ಮಾಂತರದ ಸಂಸ್ಕಾರ ಒಪ್ಪುವುದಿಲ್ಲ ನೋಡ್ರಿ. ಅದ್ಯಾಕಾದಿತ್ತು ಅದ್ಯಾಕಾದಿತ್ತು ನಿಂಗೇನು ಗೊತ್ತು? ನಾನು ಎಷ್ಟು ಹಣ ಕೊಟ್ಟಿನ ಗೊತ್ತೇನು? ನಾನು ಎಷ್ಟು ಕಷ್ಟಪಟ್ಟಿನಿ, ಎಷ್ಟು ಬೆವರು ಸುರಿಸಿನಿ ಗೊತ್ತದೇನು? ಬೆವರು ಸುರಿಸಿ ಸುಕಾಲ ದೇಶ ನೋಡಿ 34ನೇ ಶ್ಲೋಕ. ನ ಯುಕ್ತಂ ದರ್ಶನಂ ಗತ್ವಾ ಕಾಲಸ್ಯ ನಿಯಮಾಗತೌ ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇನ ವಿದ್ಯತೆ. ನ ಯುಕ್ತಂ ದರ್ಶನಂ ಗತ್ವಾ ಕಾಲಸ್ಯ ನಿಯಮಾಗತೌ ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇನ ವಿದ್ಯತೆ. ಇಲ್ಲಿಂದ ಆಗ್ರಾ ಹೋಗಿ ಬರಲಿಕ್ಕೆ 2,000 ರೂಪಾಯಿ 2,500 ರೂಪಾಯಿ ಆದರೂ ಬೇಕು. ಇವನಂದ, ಯಾವ ಹಣನೂ ಬೇಡ, ಹೋಗ, ನಾ ಹೋಗಿ ಬರ್ತೇನೆ. ಇವತ್ತು ಅಂತ ಆಗೋದಿಲ್ಲ, ಒಟ್ಟು ಒಂದು ದಿವಸ ನಾ ಹೋಗಿ ಬರ್ತೇನೆ, ನಿಮ್ಗೆ ಹಣನ ಬೇಡ. ಹೆಂಗೆ ಹೋಗಿ ಬರ್ತೀಯಪ್ಪ? ಸ್ವಪ್ನೇ ದರ್ಶನಂ ಗತ್ವ ನಾನು ಹೋಗಿ ಬರ್ತೇನೆ. ಹೇಗೆ ಅಂತಂದರೆ, ಕನಸಿನಲ್ಲಿ ಹೋಗಿ ಬರ್ತೇನೆ. ಇವ ಕನಸಿನಲ್ಲಿ ಹೋಗಿ ಆಗ್ರಹ ನೋಡಿದ್ನಲ್ವೋ, ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಹೋಗ್ಲಿಕ್ಕೆ 2 ದಿವಸ ಬೇಕು, 2 ಹಗಲು 2 ರಾತ್ರಿ. ಆಯ್ತಾ? ಆಗ್ರಹ ನೋಡ್ಲಿಕ್ಕೆ ಎಷ್ಟು ದಿವಸ ಬೇಕು? 2 ದಿವಸ ಅಂತ ಇಟ್ಕೊಡು. ಆಯ್ತಾ? ವಾಪಸ್ ಮತ್ತೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲಿಲ್ಲ. ಅವನಿಗೆ ಗೊತ್ತಾಗ್ಬಿಡ್ತಿದ್ದೆಲ್ಲ, ಮಾಯಾ ಬಜಾರ್ ಕೈಕಾಲು ನೋವು ಆಗ್ತಾವೆ ಅಷ್ಟೇ, ಏನಿಲ್ಲ ಅಂತ. ಆಮೇಲೆ ಏನು ಇಲ್ಲ, ವಾಪಸ್ ಬಂದ್ಬಿಟ್ಟ. ಒಟ್ಟು 2 ದಿವಸ ಆಯಿತು, 6 ದಿವಸ ಗತ್ವ ಹೋಗಿ 6 ದಿವಸ ಪ್ರಯಾಣ ಮಾಡಿ ಮರಳಿ ಬಂದ ಮೇಲೆ ಇಲ್ಲಿ ಏನು ಟೈಮ್ ಇದೆ, ಈ ಟೈಮು 6 ದಿವಸದ್ದು ಗ್ಯಾಪ್ ತೋರಿಸ್ತದೆ ಏನದು? ಇಲ್ಲ. ಕಾಲಂ ಇಲ್ಲಪ್ಪ, ಈ ಕಾಲನೇ ಬೇರೆ, ಸ್ವಪ್ನವನ್ನು ಕಾಣುವ ಕಾಲವೇ ಬೇರೆ, ಈ ಪದಾರ್ಥವೇ ಬೇರೆ, ಆ ಪದಾರ್ಥವೇ ಬೇರೆ, ಆ ಪದಾರ್ಥ ಇಲ್ಲಿಲ್ಲ, ಈ ಪದಾರ್ಥ ಅಲ್ಲಿಲ್ಲ, ಆ ಕಾಲ ಇಲ್ಲಿಲ್ಲ, ಈ ಕಾಲ ಅಲ್ಲಿಲ್ಲ, ಆ ದೇಶ ಇಲ್ಲಿಲ್ಲ, ಈ ದೇಶದ ಧರ್ಮ ಅಲ್ಲಿಲ್ಲ. ಸೊ ನಾನು ಅಲ್ಲಿ ಹೋಗಿ ನೋಡುತ್ತೇನೆ ಅನ್ನೋದು ಹೊಂದಿ ಬರೋದಿಲ್ಲ. ಸ್ವಪ್ನದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಹೋಗಿ ನೋಡಿ ಬಂದಿದ್ದೇನೆ ಅಂತ ಹೇಳಿದರೆ, ಅಥವಾ ನೋಡಿ ಬರ್ತೀನಿ ಅಂತ ಹೇಳಿದ್ದಾದರೆ, ಅದು ತರ್ಕದಲ್ಲಿ ಹೊಂದಿ ಬರುವುದಿಲ್ಲ. ಏಕೆಂದರೆ ಅವನು ಹೋಗಿರೋದನ್ನು ನಾವು ಸುಳ್ಳು ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಆ ಹೋಗಿ ಬಂದಿರಬೇಕಾದ್ರೆ ಅವ ಈ ಜಾಗದಿಂದ ಬೇರೆ ಸಮಯದಲ್ಲಿ ಎಚ್ಚರ ಆಗಬೇಕಲ್ಲ. ಈ ಕೆಲವು ಮಂದಿ ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಅವರ ಸಾವು ಎಷ್ಟು ಮಜಾ ಇರ್ತದೆ ಅಂತಂದರೆ, ಡಾಕ್ಟರ್ ಹೇಳ್ತಾರ ಮುಗೀತು, ಏ ಮುಗಿದ ಹೋತು, ಪ್ರಾಣ ನಿಂತು ಹೋಗ್ಯದು, ಎತ್ತರಿನ ಇದು ಸಿದಿಗಿನೂ ಎಲ್ಲ ಕಟ್ತಾರೆ. ಇನ್ನೇನು ರಾಮ್ ನಾಮ್ ಸತ್ ಹೇ ಅಂತ ಹೇಳ್ಬೇಕಾದ್ರೆ ಆ ಮುದುಕಿ ಎದ್ದು ಕೂತು. ಆ ಮುದುಕಿ ಎದ್ದು ಕೂತ್ಕೊಂಡು ಆಹಾ ಆಹಾ ಅಂತ ಗುಳ್ಳಿ ಎಲ್ಲ ಮೊದಲಾಗಿ ಎದ್ದು ಕೂತಿದ್ದ ದೊಡ್ಡ ಭಯ, ಮೇಲೆ ಹಾಹಾಕಾರ ಹೇಳುವಂತೆ ಆಹಾ ಆಹಾ ಅಂತ. ಏನು ವೇವ ಏನು ಹಾಹಾ ಹಾಹಾ ಅಂತೀಯಲ್ಲ, ಏನಾಗೈತೆ? ಆ ಉದಾಹರಣೆ ಬಂದಾಗಷ್ಟೇ ಆ ಭಾಷೆ ಬರ್ತದೆ ನಮ್ಮ ಬಾಯಿಯೊಳಗೆ. ರೆಗ್ಯುಲರ್ ಭಾಷಾದಾಗ ಆ ಭಾಷೆ ಬರೋದಿಲ್ಲ. ಅವು ಗ್ರಾಮೀಣ ಉದಾಹರಣೆ ಆಗಿರಬೇಕು. ಗ್ರಾಮೀಣ ಈ ಮಾಧ್ಯಮ ಹತ್ರ ಏನೇವ ಆರಾಮದೀಯ ಅಂತ ಕೇಳ್ತೇನೆ. ನೀವು ಭೇಟಿ ಅದನ್ನು ನೋಡ್ಬೇಕಾದ್ರೆ ಅವ್ರ ಭಾಷಾದಾಗ ಮಾತಾಡ್ತೇನೆ. ಹಾಂ ನೋಡ್ರಿ ನೋಡ್ರಿ, ನೀವು ಧಾರವಾಡ ಭಾಷೆ ಮಾತಾಡ್ಲಿಕ್ಕಿದ್ರೆ ನೋಡ್ರಿ ಅಂತ. ನಾನು ಧಾರವಾಡ ಭಾಷೆನ ಧಾರವಾಡ ಅವರ 60% ಅವರೇ ಆಗಿರೋದ್ರಿಂದ ಧಾರವಾಡ ಭಾಷೆ ಅಂತ. ಆ ಅಂತೀಯಲ್ಲ ಮುದುಕಿ, ಏನಾಗೈತೆ? ಸ್ವರ್ಗ ಯಪ್ಪ, ಎಂಥ ಸ್ವರ್ಗ. ಗತ್ವ ಪುನಃ ಆಗತ್ತೈತಿ, ಹೋಗಿದ್ದಾಳೆ, ಈಗ ಪುನಃ ಬಂದಿದ್ದಾಳೆ. ಈಗ ಹೋಗಿ ಆ ಸ್ವರ್ಗ ನೋಡಿ ಬಂದಲ್ವೋ, ಎಷ್ಟು ದಿವಸ ಹಿಡಿದಿರಬೇಕು? ಎಲ್ಲೇ ಮೂರು ತಾಸು ಅಲ್ಲಿ ಹಿಂಗೆ ಸಿದಿ ಕಟ್ಟ್ಯಾರ ಎತ್ತ್ಯಾರ ಅಷ್ಟರೊಳಗೆ ಎದ್ದು ಕೂತ್ಬಿಟ್ಟಾಳೆ. ಕೆಲವು ಕ್ಷಣ ಅಷ್ಟೆ, ಕೆಲವು ನಿಮಿಷ. ಹೆಂಗೆ ಸಾಧ್ಯ ಇದೆ? ಸಾಧ್ಯ ಇದೆ ಅಂತ ಹೇಳಿದರೆ ಸುಳ್ಳೇ ಸುಳ್ಳು. ಇನ್ಫ್ಯಾಕ್ಟ್ ನಮ್ಮ ವೇದ ಸ್ಪಷ್ಟವಾಗಿ ಹೇಳ್ತದೆ, ಅವು ಅಲೌಕಿಕ ಲೋಕಗಳು. ಶಬ್ದ ನೋಡ್ರಿ ಹೆಂಗಿದೆ, ಲೋಕ ಅಲೌಕ. ಅಷ್ಟು ಮೇಲೆ ತಿಳ್ಕೋಬೇಕು. ಈ ಲೋಕ ಹೊರತುಪಡಿಸಿ ಅನ್ಯ ಲೋಕಗಳ ಅನುಭವ ನಮಗೆ ಇಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಆ ಲೋಕಗಳು ಅನುಭವಕ್ಕೆ ಬರುವ ಸಾಧ್ಯತೆ ಇಲ್ಲ, ಆದ್ದರಿಂದ ಅಲೌಕಿಕ. ಹೀಗಾಗಿ ಎಚ್ಚರದ ಈ ಅವಸ್ಥೆಯಲ್ಲಿ ನಮ್ಮದೇ ಆದಂಥ ಒಂದು ಕಾಲ ದೇಶ ನಿಯಮ ಇದೆ. 50 ಕಿಲೋಮೀಟರ್, 100 ಕಿಲೋಮೀಟರ್ಸ್, 200 ಕಿಲೋಮೀಟರ್, 500 ಕಿಲೋಮೀಟರ್, ಇದೇನಿದು, ಇದು ಇಲ್ಲಿಯ ದೇಶ. 2 ಗಂಟೆ ದಾರಿ, 3 ಗಂಟೆ ದಾರಿ, 1/2 ಗಂಟೆ ದಾರಿ, ಇದು ಇಲ್ಲಿಯ ಕಾಲ. ಈ ಕಾಲ ಉಪಯೋಗಕ್ಕೆ ಬರ್ತದ? ಎಲ್ಲಿ? ಸ್ವಪ್ನದಲ್ಲಿ. ನ ಯುಕ್ತಂ ಕಾಲಸ್ಯ ಅನಿಯಮ ಗತೌ. ಕಾಲಸ್ಯ ಅನಿಯಮ, ಈ ಕಾಲ, ಈ ದೇಶ, ಇದು ಅಲ್ಲಿ ಆ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತೆ ಕನಸಿನಲ್ಲಿ ಈ ಕಾಲದ ನಿಯಮ ಇರೋದಿಲ್ಲ. ಇದರ ಅರ್ಥ ಏನು ಅಂದರೆ, ಇಲ್ಲಿ ನಾವು ಹೇಳ್ತೀವಿ ನಮಗೆ ಮಲಗೊಂದ ಊರಿಗೆ ಹೋಗಿ ಮತ್ತೆ ವಾಪಸ್ ಬರೀಕಾದ್ರೆ 1/2 ಗಂಟೆ ಬೇಕು. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀವಿ ನಾವು ಇದನ್ನ? ಎಚ್ಚರದ ಈ ಲೋಕದ ಈ ನಿಯಮದಲ್ಲಿ ಹೇಳ್ತೀವಿ, ಹೌದಾ? ಈ ಕನಸಿನಾಗ ಮಲಗೊಂದಕ್ಕೆ ಹೋದ್ರಿ ಅಂತ ಕೊಡ್ರಿ, ಎಷ್ಟು ಸಮಯ ಹಿಡಿತದೆ? ಇವನು ಕಾಲೇಜ್ ಕಲಿತು ನೌಕರಿ ಪಡೆದು ಮದುವೆ ಮಾಡಿಕೊಂಡು ಮಕ್ಕಳಾಗಿ ಅಪ್ಪಾಗಿ ಆಮೇಲೆ ತಾತ ಆಗಿ ರಿಟೈರ್ಡ್ ಆಗಿ ತಾನು ಕಟ್ಟಿಸಿದಂತಹ ಆ 16ನೇ ಅಪಾರ್ಟ್ಮೆಂಟ್ನೊಳಗೆ ಆ ಬಾಲ್ಕನಿಯೊಳಗೆ ಚೇರ್ ಹಾಕ್ಕೊಂಡು ಕೂತು ಆರಾಮಾಗಿ ಪ್ರಾಣಾಯಾಮ ಮಾಡ್ತಿರ್ತಾನೆ. ಎಷ್ಟು ವರ್ಷ ಆದಿಷ್ಟಕ್ಕೆ ಇದಿಷ್ಟು ಒಂದು ಸ್ಟ್ರೆಚ್ನೊಳಗೆ ಕನಸಿನೊಳಗೆ ಕಾಣ್ತಾನೆ. ಎಷ್ಟು ನಿಮ್ಗೆ ಎಷ್ಟು ಸಮಯ ಬೇಕದಕ್ಕೆ? ಒಂದು 2 ಸೆಕೆಂಡ್ ಅಷ್ಟೇ. ವಿಜ್ಞಾನಿಗಳು ಹೇಳ್ತಾರೆ ಇವತ್ತಿನವರೆಗೂ 13 ಸೆಕೆಂಡ್ಗಿಂತ ಹೆಚ್ಚಿಗೆ ಕನಸು ಯಾರಿಗೂ ಬಿದ್ದಿಲ್ಲ. 13 ಸೆಕೆಂಡ್ ಅಷ್ಟೇ. ಅಷ್ಟರೊಳಗೆ ಏನೇನು ಮಾಡ್ದು? ಕಾಲೇಜ್ ಕಲಿತ, ಡಿಗ್ರಿ ಪಡ್ಕೊಂಡ, IT ಇಲ್ಲ ನೌಕರಿ ಹುಡುಕೊಂಡ, ಅಪಾರ್ಟ್ಮೆಂಟ್ ಕಟ್ಸಿದ್ದ, ಹೆಂಡತಿ ಮಾಡ್ಕೊಂಡ, ಮಕ್ಕಳ ಪಡ್ದ, ಬಾಲ್ಕನಿಯೊಳಗೆ ಕೂತ್ಕೊಂಡು ಏನು ಮಾಡ್ಲಿಕ್ಕತ್ತಾನೆ? ಪ್ರಾಣಾಯಾಮ ಮಾಡ್ಲಿಕ್ಕತ್ತಾನೆ ರಿಟೈರ್ಡ್ ಆಗಿ. ಅದು ಇಷ್ಟು ವರ್ಷ ಆಗಿರುವ ಈ ಕತೆ ಎಷ್ಟು ಸೆಕೆಂಡ್ ಹೇಳಪ್ಪ? ಆ ಕಾಲ ಏನು, ಈ ಕಾಲ ಏನು, ಆ ದೇಶ ಏನು, ಈ ದೇಶ ಏನು? ಹಾಂ, ಅದರಿಂದ ಕನಸಿನಲ್ಲಿ ಇಷ್ಟೇ ಸಮಯ ಅಂತ ಹೇಳಲಿಕ್ಕಾಗೋದಿಲ್ಲ, ಇಷ್ಟೇ ಸೆಕೆಂಡು ಅಂತ ಹೇಳಲಿಕ್ಕಾಗೋದಿಲ್ಲ. ಅವರೆಲ್ಲ ಏನು ಹೇಳಿದ್ದಾರೆ, ಅವರು ಅಂತಹ ಇನ್ಸ್ಟ್ರೂಮೆಂಟ್ಸ್ಗಳನ್ನು, ಅಂತಹ ಸೂಕ್ಷ್ಮ ಯಂತ್ರಗಳನ್ನು ಸಂಶೋಧನೆ ಮಾಡಿದ್ದಾರೆ. ಆ ಸೂಕ್ಷ್ಮ ಸಂಶೋಧನೆಗಳು ಈ ಬುದ್ಧಿಗೆ ನಿಲುಕಲಾರದ ವಿಚಾರಗಳನ್ನು ಕೂಡ ಅದು ತಿಳಿಸಿರುತ್ತೆ. ಏನೇನೋ ಪರೀಕ್ಷೆಗಳು ಹೇಳ್ತೀನಿ. ಒಂದು ಸಲ ಜಿಗಣಿಯೊಳಗೆ ನಿನ್ನೆ ಆ ಮಷಿನ್ ತಂದಿಟ್ಟಾಗ ಜಿಗಣಿಯೊಳಗೆ ನಾಗೇಂದ್ರ ಅಂತಿದ್ದಾರೆ, ಡಾಕ್ಟರ್ ನಾಗೇಂದ್ರ ಅಂತ. ಅವರು ಯೋಗ ಎಕ್ಸ್ಪರ್ಟ್, ನಮ್ಮ ಇಂಡಿಯಾದೊಳಗೆ ದೊಡ್ಡ ಯೋಗ ಎಕ್ಸ್ಪರ್ಟ್. ಅವರೊಂದು ವಿವೇಕಾನಂದ ಕೇಂದ್ರ ಅಲ್ಲ, ಸಾರಿ, ಏನ ಹೌದನ, ವಿವೇಕಾನಂದ ಪ್ರಶಾಂತಿ, ಪ್ರಶಾಂತಿ ಅಂತೇಳಿ ಕಟ್ಸಿದ್ದಾರೆ. ಓಂಕಾರದ ಆಕಾರ ಪೂರ ಆಫೀಸ್ ಬಿಲ್ಡಿಂಗು ಎಲ್ಲ ಓಂಕಾರನಾಗಿದೆ. ಮತ್ತೆ ಇಲ್ಲಿ ದೊಡ್ಡ ಒಂದು 100 acres ಭೂಮಿ ಹೋಗಿ ಕಟ್ಟಿದ್ದಾರೆ. ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ನಾನು, ಕರ್ಕೊಂಡು ಹೋಗ್ತೇನೆ ಒಂದ್ಸಲ ಅಲ್ಲಿ. ಪೂಜೆ ಸ್ವಾಮೀಜಿ ವರ್ಷದಲ್ಲಿ ಒಂದು 5 ಉಪನ್ಯಾಸ ಕೊಡ್ತಾರೆ. ಯಾಕಂದರೆ ಅವರು ವೈಸ್ ಚಾನ್ಸಲರ್ ಆಫ್ ದಿ ಡೀಮ್ ಯೂನಿವರ್ಸಿಟಿ. ಅಲ್ಲಿ ಪೂಜೆ ಸ್ವಾಮೀಜಿನ ಚಾನ್ಸಲರ್, ವೈಸ್ ಚಾನ್ಸಲರ್ ಮಾಡ್ಯಾರ. ವೈಸ್ ಚಾನ್ಸಲರ್ ಮಿನಿಮಮ್ ನಿಯಮ ಏನದ ಅಂತಂದರೆ ವರ್ಷದಲ್ಲಿ 5 ಆದರೂ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರಬೇಕು ಅಂತ. ಅಲ್ಲಿ ಇರಬೇಕು ಅನ್ನೋಕ್ಕೆ ಹೋಗ್ತಿದ್ರು ಅವರು 5 ಉಪನ್ಯಾಸ ಮಾಡಲಿಕ್ಕೆ. ಸೊ ನಾವೆಲ್ಲ ಹೋಗ್ತಿದ್ವಿ, ಫ್ರೀ ಇಲ್ಲ, ಬಾಕಿ ಟೈಮಿಗೆ ಹೋದ್ರೆ ದಿನಕ್ಕೆ 2,000 ಚಾರ್ಜ್ ಆಗ್ತದೆ. ಸ್ವಾಮೀಜಿ ಜೊತೆ ಆರಾಮಾಗಿ ಇರ್ಬೋದು. ಫಸ್ಟ್ ಕ್ಲಾಸ್ ಗೆಸ್ಟ್ ರೂಮ್ ಕೊಡ್ತಾರೆ ಸ್ವಾಮೀಜಿ ಗೆಸ್ಟ್ ರೂಮು. ಒಂದು ಊಟ ಗಿಟ ಎಲ್ಲ ಭಾರಿ ಫಸ್ಟ್ ಕ್ಲಾಸ್ ಆಗಿರ್ತದೆ. ಅಷ್ಟೆ. ಒಂದು ನಾಗೇಂದ್ರ ಬಂದ್ಬಿಟ್ಟು ಸ್ವಾಮೀಜಿ ನಿಮ್ಮ ಮನಸ್ಸಿನೊಳಗೆ ಏನು ನಡೆದದೆ ಅದನ್ನು ನಾವು ತಿಳ್ಕೊತೀವಿ. ಇಲ್ಲೊಂದು ಮಷಿನ್ ಅದ, ಈ ಮಷಿನ್ ಟ್ರೇಸ್ ಮಾಡ್ತದೆ ಸಿಟ್ಟಿಗೆದ್ದದು, ಜಲಸ್ ಆಗಿದೆಯೋ, ಅಸೂಯೆ ಪಡ್ತಾ ಇದೆಯೋ, ಮೋಹ ಇದೆಯೋ, ಶಾಂತ ಇದೆಯೋ, ಅಶಾಂತವಾಗಿದೆಯೋ, ಇದು ಎಲ್ಲ ಮಷಿನ್ ತೋರಿಸ್ತದೆ ಅಂದರು. ಎಲ್ಲಿದೆ ಮಷಿನ್? ಇಲ್ಲಿದೆ ತೊಗೊಂಡು. ಇಲ್ಲ ಹಾಗಾದ್ರೆ ನೀ ಇದ್ದಿದ್ದಿಲ್ಲ. ಹಾಂ, ಸ್ವಾಮೀಜಿ ರೂಮ್ನಾಗ ತೊಗೊಂಬೋದು. ಸ್ವಾಮೀಜಿ ರೂಮ್ ಲ್ಯಾಪ್ಟಾಪ್ ಹಂಗೆ ಇತ್ತು, ಒಂದು ಸಣ್ಣ ಮಷೀನು, ಪೋರ್ಟೇಬಲ್ ಪೋರ್ಟೇಬಲ್ ಟೈಪ್ ಇತ್ತು. ತಂದಿಟ್ರು, ತಂದಿಟ್ಕೊಳ್ಳಿ ಸ್ವಾಮೀಜಿ ನೋಡಿದರು. ಯಾ ಗುಡ್ ಮಷೀನ್ ಅಂದರು. ಆಮೇಲೆ ನನಗೆ ಕರೆದು ಕಮ್ ಸಿಟಿ ಇಲ್ಲಿ ಕುತ್ಕೋ. ಸೊ ನಾಗೇಂದ್ರ ಮೇಕ್ ಚಿದ್ರೂಪಾನಂದ ಸಿಟ್ ಹಿಯರ್ ಅಂಡ್ ದೆನ್ ರೀಡ್ ಹಿಸ್ ಮೈಂಡ್ ಅಂತ ಕುತ್ಕೊಂಡೆ. ನೀನು ಮಾಡೋದು ಕುತ್ಕೋದ್ರು ಕುತ್ಕೊಂಡೆ. ಈಶ್ವರ ಅನುಗ್ರಹದಿಂದ ಅದು ಏನು ತೋರಿಸ್ತೀನಿ. ಅಲ್ಲ, ಏನೂ ತೋರಿಸ್ಲಿಲ್ಲ ಅಂತಂದರೆ ಶಾಂತವಾಗಿತ್ತು. ಹಿಂಗೆ ಜಾಗೃತದ ಮೈಂಡ ಬೇರೆ, ಮೈಂಡ್ ಸೆಟ್ ಅಂತಾರೆ. ಎಲ್ಲ ಇದು ಇನ್ಬಿಲ್ಟ್ ಇರ್ತದೆ. ಜಾಗೃತದ ಮೈಂಡ್ ಸೆಟ್ಟ ಬೇರೆ, ಅದಕ್ಕೆ ಒಂದು ಸೆಕೆಂಡ್ ಕೂಡ ಬೇಕಾಗಿಲ್ಲ, ಅದು ಆಟೋಮೆಟಿಕ್ಲಿ ಚೇಂಜ್ ಆಗ್ಬಿಡುತ್ತೆ. ಆ ಕಾಲ, ಆ ದೇಶ, ಆ ವಸ್ತು, ಆ ಪದಾರ್ಥ, ಈ ಕಾಲ, ಈ ದೇಶ, ಈ ವಸ್ತು, ಈ ಪದಾರ್ಥ. ಹೀಗಾಗಿ ನಮಗೇನಿಸ್ತದೆ, ಎರಡು ಬೇರೆ ಅನುಭವಗಳೇ ಅಂತ ಅನ್ನಿಸ್ತವೆ. ಆದರೆ ಸಿದ್ಧಾಂತ ಪ್ರಕಾರ ನೀವು ಈಗ ಅಭ್ಯಾಸ ಮಾಡಿರೋ ಮುಂಚೆ ಜಾಗೃತದ ವಸ್ತುನೇ ಇರಲಿ, ಕನಸಿನ ವಸ್ತುಗಳೇ ಇರಲಿ, ವಸ್ತುಗಳನ್ನು ವಸ್ತುಗಳೆಂದು ನಾವು ನೋಡ್ತಾ ಇಲ್ಲ, ವಸ್ತುಗಳನ್ನು ಚಿತ್ತದಲ್ಲಿ ನೋಡ್ತಾ ಇಲ್ಲ. ಅಭ್ಯಾಸ ಆಗಿದೆಯಲ್ಲ ಮುಂಚೆ. ವಸ್ತುವನ್ನು ವಸ್ತು ಎಂದು ನಾವು ನೋಡ್ತಾ ಇಲ್ಲ, ವಸ್ತುವನ್ನು ನಾವು ಚಿತ್ತದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ನಾವು ನೋಡ್ತಾ ಇರೋದು ಚಿತ್ತ ಅಂತ ಕಾರಣ. ಹೌದಾ? ಆ ವಸ್ತು ಏನೋ, ಈ ವಸ್ತು ಏನೋ, ಆದ್ದರಿಂದ ಜಾಗೃತವೂ ಕೂಡ ಸ್ವಪ್ನವೇ, ಜಾಗೃತವೂ ಕೂಡ ಸ್ವಪ್ನವೇ. ಆ ದೀರ್ಘ ಸ್ವಪ್ನ ಅನ್ನೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಂದರೆ, ಈ ಸೃಷ್ಟಿ ಅಂತೇನಿದೆಯೋ ಇದು ಈಶ್ವರನ ದೀರ್ಘವಾದ ಕನಸು, ಇದು ಜೀವನ ಕನಸು, ಇದು ಸೃಷ್ಟಿ ಅನ್ನೋದು ಈಶ್ವರನ ಕನಸು. ಹೀಗಾಗಿ ಈಶ್ವರನ ಕನಸಿನಲ್ಲಿ ದೀರ್ಘತಾ ಇರ್ತದೆ, ಜೀವನ ಕನಸಿನಲ್ಲಿ ದೀರ್ಘತಾ ಇಲ್ಲ. ಒಂದು ಸೆಕೆಂಡ್, ಎರಡು ಸೆಕೆಂಡ್ ಮುಗಿದೋಯ್ತು. ನಿನ್ನೆ ಪರ್ವತ ಒಂದು ಸೆಕೆಂಡ್ ಮುಗಿದೋಯ್ತು, ಇವತ್ತು ಎರಡನೇ ಪರ್ವತ, ಇದು ಬೇರೆ ಬೇರೆ ಇಲ್ಲ, ಹಾಗಿಲ್ಲ. ನಿನ್ನೆಯ ಪರ್ವತವೇ ಇವತ್ತು ಇದೆ, ಇವತ್ತಿನ ನದಿಯೇ ನಾಳೆ ಇದೆ, ನಾಳಿನ ಸಮುದ್ರವೇ ಆದ ನಂತರವೂ ಇದೆ, ಮೊನ್ನೆಯ ಸೂರ್ಯನೇ ಇವತ್ತು ಇದ್ದಾನೆ. ಈಶ್ವರನ ಕನಸು ದೀರ್ಘ ಕನಸು. ಈ ದೀರ್ಘ ಕನಸಿನಲ್ಲಿ ವಸ್ತುಗಳು ಪದಾರ್ಥಗಳು ಇವು ಹಾಗೆ ಮುಂದುವರಿತವೆ. ಯಾಕೆ? ಅದು ಈಶ್ವರನ ಕನಸು, ಅಲ್ಲಿ ದೀರ್ಘತಾ ಇದೆ. ಆ ಕನಸು ಮುಗಿಯುತ್ತದೆ, ಒಂದು ಕಲ್ಪ ಮುಗಿದು ಇನ್ನೊಂದು ಕಲ್ಪ ಸೃಷ್ಟಿಯಾಗುವಾಗ ಇದು ಮುಗಿದು, ಅದಕ್ಕೆ ಹೊಸ ಕನಸು, ಹೊಸ ಬ್ಲೂ ಪ್ರಿಂಟು, ಹೊಸ ಡಿಸೈನು, ಎಲ್ಲ ಹೊಸದು ಹೊಸದು ಹೊಸದು. ಗೊತ್ತಿಲ್ಲ ಎರಡು ಕೈ ಇರ್ತಾವೋ, ನಾಲ್ಕು ಕೈ ಇರ್ತಾವೋ, ಎಂಟು ಕೈ ಇರ್ತಾವೋ, ಗೊತ್ತಿಲ್ಲ. ಅದು ಮುಂದಿನ ಕಲ್ಪ ಬ್ರಹ್ಮನ ಕನಸು, ಅದು ಸಂಕಲ್ಪ, ಮುಂದಿನ ಈಶ್ವರನ ಸಂಕಲ್ಪ. ಪ್ರತಿಬುದ್ಧಶ್ಚ ಎಚ್ಚರಾದವನು, ಪ್ರತಿಬುದ್ಧ ಅಂದರೆ ಎಚ್ಚರಾದವನು, ಎಚ್ಚರಾದವನು ಸರ್ವ ತಸ್ಮಿನ್ ದೇಶೇ ನ ವಿದ್ಯತೆ. ಯಾವ ರೀತಿಯಲ್ಲಿ ನೀವು ವಿಚಾರ ಮಾಡಿದರೂ ಕೂಡ ಆ ದೇಶದಲ್ಲಿ ಇರೋದಿಲ್ಲ, ಅಹಮದಾಬಾದಲ್ಲಿ ಇರೋದಿಲ್ಲ. ಪ್ರತಿಬುದ್ಧ ಎಚ್ಚರಾದ ಮೇಲೆ ಹೋದದ್ದು ಸತ್ಯ, ಟಿಕೆಟ್ ತಗೊಂಡದ್ದು ಸತ್ಯ, ಪ್ರಯಾಣ ಮಾಡಿದ ಸತ್ಯ, ಹೋಗಿ ತಲುಪಿದ್ದು ಸತ್ಯ, ಟ್ರೇನಿಂದ ಕೆಳಗೆ ಇಳಿದದ್ದು ಸತ್ಯ, ಟ್ಯಾಕ್ಸಿ ತಗೊಂಡು ಮನೆಗೆ ಹೋದದ್ದು ಸತ್ಯ. ಅದು ಯಾರ ಮನೆಗೆ ಹೋಗಿದ್ದ ಹೋಗಿದ್ದ ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಇಳಿಯುವಾಗ ಬೀಳ್ತಾನೆ, ಎಚ್ಚರ ಆಗ್ತದೆ. ಅಹಮದಾಬಾದ ಎಚ್ಚರ ಆಗಬೇಕಾ? ಇಲ್ಲ ಇಲ್ಲ, ಅದು ಎಚ್ಚರ ಇಲ್ಲ ಮಲಗುಂದಾಗ. ಇಲ್ಲಿ ಎಚ್ಚರ ಆದಮೇಲೆ ಅಹಮದಾಬಾದ್ ಇಲ್ಲಿದೆಯಾ? ಭಾರಿ ಚಂದ. ತಸ್ಮಿನ್ ದೇಶ ನ ವಿದ್ಯತೆ, ಇರೋದಿಲ್ಲ. ಎಚ್ಚರಾದ್ಮೇಲೆ ಆ ದೇಶ ಇಲ್ಲಿರೋದಿಲ್ಲ. ಎಲ್ಲದ ನೋಡ್ರಿ, ಇಲ್ಲ ಇಲ್ಲಿರೋ ದೇಶ ಮಲಗುಂದ. ಇವನು ಪ್ರಯಾಣ ಮಾಡಿದ್ದು ಅಹಮದಾಬಾದ್ಗೆ. ಭಾಷ್ಯ ನೋಡ್ಕೊಳ್ಳಿ, ಜಾಗರಿತಿ ಗತಿ ಆಗಮನ ಕಾಲ ನಿಯತಃ ದೇಶ ಪ್ರಮಾಣತಃ ಯಃ ತಸ್ಯ ಅನಿಯಮಾತ್ ನಿಯಮಸ್ಯ ಅಭಾವಾತ್ ಸ್ವಪ್ನೇ ನ ದೇಶಾಂತರ ಗಮನಂ ಇತ್ಯರ್ಥಃ. ಜಾಗರಿತೆ, ಜಾಗ್ರತಾವಸ್ಥೆಯಲ್ಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಪ್ರಯಾಣ ಮಾಡಲಿಕ್ಕಾಗಿ ಗತಿ ಆಗಮನ ಕಾಲ ನಿಯತಃ, ಹೋಗಿ ಬರೋದು, ಹೋಗಲಿಕ್ಕೆ ಸಮಯ, ಬರಲಿಕ್ಕೆ ಸಮಯ ಅಂತ ಒಂದು ಅಂದಾಜು ನಮಗೆ ಪ್ರೋಟೋಕಾಲ್ನೊಳಗೆ ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಆಗ್ತದೆ. ಎರಡು ದಿವಸ ಪ್ರಯಾಣಪ್ಪ, ನಾಲ್ಕು ದಿವಸ ಪ್ರಯಾಣ, ನಾಲ್ಕು ದಿವಸ ಪ್ರವಾಸ ಮುಗಿಸ್ಕೊಂಡು ಬರ್ಬೋದು, ಒಂದು ಏನೋ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಜಾಗೃತದವರು ಹಾಗೆ ಕನಸಿನಲ್ಲಿ ಕಾಲ ಮತ್ತು ದೇಶವನ್ನು ಲೆಕ್ಕಕ್ಕೆ ತಗೊಳಿಕ್ಕಾಗ್ತದ? ಅನಿಯಮಾತ್ ಏನೋ ಕನಸಿನಲ್ಲಿ ನಿಯಮಸ್ಯ ಅಭಾವಾತ್, ಕಾಲದ ನಿಯಮವೂ ಇಲ್ಲ, ದೇಶದ ನಿಯಮವೂ ಇಲ್ಲ. ನೀ ಒಂದು ಗಂಟೆ ನೀವು ಊಟ ಮಾಡ್ತಾ ಕೂತ್ಕೊಂಡ್ರು ಸಹಿತ ಮಾಡಬಹುದು, ಎರಡು ಬಂಡೆ ಅಷ್ಟು ನೀನು ಅನ್ನ ಉಣ್ತೀನಂದ್ರೆ ಉಣಬಹುದು, ನಿಯಮ ಇಲ್ಲ. ಕನಸ್ತಾನೆ, ನಿಯಮ ಇಲ್ಲ. ಆದರೂ ಲಿಮಿಟೆಡ್ ಊಟ ಮಾಡ್ತಾ ಇದೀಯ ಅಂತಂದ್ರೆ ಎದುರು ಡಾಕ್ಟ್ರ್ ಕೂತಿರ್ತಾರೆ. ಆ ಡಾಕ್ಟ್ರ್ ಕೂತಿರೋ ಎಚ್ಚರ ಹಿಂಗಿರ್ತಾರೆ, ಎದುರು ಡಾಕ್ಟ್ರ್ ಕೂತ್ಕೊಂಡಾರ ಅಂತ. ಆದರೆ ಇಷ್ಟೇ ಉಣಬೇಕು, ಅಷ್ಟೇ ಉಣಬೇಕು, ಇಷ್ಟು ಗಂಟೆಗೆ ಊಟ ಕೊಡಬೇಕು, ಇದು ಯಾವ ನಿಯಮವೂ ಇಲ್ಲ. ಇದ್ರದ್ದು ಅರ್ಥ ಏನಂದರೆ, ನೀ ಊಟ ಮಾಡಿ ಮಲಗಿದೀಯಾ, ಇದರ ಅರ್ಥ ನಿನಗೆ ಹಸಿವೆ ಆಗಿರಬಾರ್ದು ಅಂತೇನಿಲ್ಲ. ಹಿಂಗೆ ಊಟ ಮಾಡಿ ಹಿಂಗೆ ಮಲಗಿರ್ತೀಯ, ಆಗ ಹಸಿವೆ ಆಗಿಬಿಟ್ಟಿರ್ತೀನಿ. ಈ ಹಸಿವೆ ಎಲ್ಲಿದ್ದು? ಕನಸಿನ ಹಸಿವು. ನೀ ತಡ್ಕಾಟಿ ಕಟ್ಬಿಡ್ತೀನೋ, ತಿಂಡಿ ಸಿಗ್ತಾನೋ, ತಿಂಡಿ ಸಿಗ್ತಾನೋ ಅಂತೇಳಿ ಏನದ, ಫ್ರಿಜ್ನಾಗೂ ಏನಿಲ್ಲ, ಫ್ರಿಜ್ ಹೊರಗೂ ಏನಿಲ್ಲ, ಟೇಬಲ್ ಮೇಲೂ ಏನಿಲ್ಲ, ಏನು ತೊಂದರೆ ಇಟ್ಟಿಲ್ಲ ತಿನ್ನಲಿಕ್ಕೆ. ತಡ್ಕಾಡಿದ್ದೆ ತಡ್ಕಾಡಿದ್ದೆ ಎಲ್ಲ ಕಡೆಗೆ ಸ್ವಾಮೀಜಿ, ಕನಸು ಜ್ಞಾನ ತಂದಿಟ್ಟಿಲ್ಲ, ಎಚ್ಚರದ ತಂದಿಟ್ಟೀವಿ. ನೀವು ಎಚ್ಚರದ ಹುಡುಕ್ರಿ, ಸಿಗ್ತದೆ. ಎಚ್ಚರದಲ್ಲಿ ಹುಡುಕಾಡಿ ಸಿಗದೇ ಇದ್ದಾಗನೇ ಕನಸಿನೊಳಗೆ ಅದು ಏನು ತಂದಿಲ್ಲ ಅಂತ ಕನಸು ಬೀಳ್ತಾವೆ. ಎಚ್ಚರದಲ್ಲಿ ನೀವು ತಂದಿಟ್ಟಿದ್ರೆ ಕನಸಿನಲ್ಲಿ ತಂದಿಟ್ಟಿಲ್ಲ ಅಂತ ಕನಸು ಬೀಳ್ತಿರಲಿಲ್ಲ. ಸ್ವಲ್ಪ ಕನಸಿನೊಳಗೆ ಡಬ್ಬಿ ಶಬ್ದ ಕೇಳಿಸಲಿಕ್ಕಿಲ್ಲ, ಅಥವಾ ಡಬ್ಬಿ ಶಬ್ದ ಬೇರೆ ಥರ ಕೇಳಿಸಿರ್ಬೋದು, ತೆಗೆದಿರ್ಬೋದು, ಅಥವಾ ಜಾರಿಗೆ ಬಿದ್ದಿರ್ಬೋದು, ಇವೆಲ್ಲ ಕನಸಿನ ಸಾಧ್ಯ ಇದೆ. ಆ ಇಲ್ಲದೇ ಇರೋದು ಹೆಂಗೆ ಬರ್ತದೆ ಕನಸಿನೊಳಗೆ? ಸೊ ಇವನು ಕನಸಿನಲ್ಲಿ ಹುಡುಕಾಡ್ತಾನೆ. ಹುಡುಕಬಾರ್ದು ಅಂತ ಏನು ನಿಯಮಿಲ್ಲಲ್ಲ, ಇಂಥದೇ ಕನಸು ಅಂಥದೇ ಕನಸು ಒಂದು ನಿಯಮಿಲ್ಲಲ್ಲ. ಇಲ್ಲಿ ಬೇಕಾದ್ರೆ ಮೈಂಡ್ ಸೆಟ್ ಮಾಡ್ಕೋತೀವಿ, ನಾಳೆ ಹಿಂಗೆ ಸ್ಪೆಷಲ್ ಪೂಜಾ ಇದೆ, ನಾಳೆ ಸ್ಪೆಷಲ್ ಪ್ರಸಾದ ಇದೆ, ಸವಿತಾ ಏನು ಮಾಡೋದು, ಗುಲಾಬ್ ಜಾಮೂನ್ ಮಾಡಿಸೋಣ, ಬದಾಮ್ ಪುರಿ ಮಾಡಿಸೋಣ, ಹೋಳಿಗೆ ಮಾಡಿಸೋಣ, ಏನು ಮಾಡಿಸೋಣ ಅಂತ ನಾವು ಉತ್ತಮ ವಿಚಾರ ಮಾಡಬಹುದು. ಕನಸಿನೊಳಗ ನೀವು ಹಸಿವಾಗಿತ್ತು, ಬಂದೀಯ, ಊಟಕ್ಕೆ ಕೂತ್ಕೊಂಡೀಯ, ನೀನು ಬದಾಮ್ ಪುರಿ ತಂದು ಹಾಕಿಬಿಡ್ತಾರೆ. ಮೆನು ಯಾರು ಡಿಸೈಡ್ ಮಾಡಿದರು? ಅಂದರೆ ಮೆನು ಡಿಸೈಡ್ ಮಾಡಲಿಕ್ಕೆ ನಿಯಮ ಇಲ್ಲ, ಕಾಲ ನಿಯಮ ಇಲ್ಲ, ದೇಶ ನಿಯಮ ಇಲ್ಲ. ಇವು ಯಾವ ನಿಯಮಗಳು ಏನು ಎಚ್ಚರದಲ್ಲಿ ನಾವು ಉಪಯೋಗ ಮಾಡ್ತೀವಿ, ಇವಷ್ಟು ನಿಯಮಗಳು ಕನಸಿನಲ್ಲಿ ಬರೋದಿಲ್ಲ. ಇನ್ನು ಅನಿಯಮಾತ ನಿಯಮಸ್ಯ ಅಭಾವಾತ ಸ್ವಪ್ನೆ ನ ದೇಶಾಂತರ ಗಮನಂ ಇತ್ಯರ್ಥ. ದೇಶಾಂತರ, ಕಾಶಿಯಿಂದ ರಾಮೇಶ್ವರ, ರಾಮೇಶ್ವರದಿಂದ ಕಾಶಿ, ಒಂದು ದೇಶದಿಂದ ಒಂದು ದೇಶಕ್ಕೆ, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ, ಒಂದು ಸ್ಥಾನದಿಂದ ಒಂದೊಂದು ಸ್ಥಾನಕ್ಕೆ. ಎಷ್ಟು ವಿಚಿತ್ರ ಅಂತಂದರೆ ಅದಕ್ಕೂ ನಿಯಮ ಇಲ್ಲ. ಪ್ಲ್ಯಾನ್ ನೀವು ಮಾಡಿರ್ಬೋದು, ಟಿಕೆಟ್ ತೊಗೊಂಡಿರ್ಬೋದು ರಾಮೇಶ್ವರಕ್ಕೆ, ಆ ಕನಸು ಎಷ್ಟು ಮಜಾ ಇರ್ತದೆ ಅಂತಂದರೆ, ಹೊರಟದ್ದು ರಾಮೇಶ್ವರ ನಿನಗೆ ಹೋಗಿ ತಲುಪಿದ್ದು ಕನ್ಯಾಕುಮಾರಿ. ಯಾಕೆ ನಿಯಮ ಇಲ್ಲ, ನಿಮ್ಮ ಪ್ರಯಾಣ ಹಿಂಗೆ ಅಂತ ಕನಸಿನ ಹೇಳಿಕ್ಕೆ ಬರೋದಿಲ್ಲ. ಕಾಲ ಅನಿಯಮ, ದೇಶ ಅನಿಯಮ, ಹೌದು, ಮತ್ತು ಕನಸಿನ ಎಲ್ಲ ಅನುಭವಗಳು ಕೂಡ ನಿಯಮಗಳನ್ನು ತಪ್ಪೇ ಇರ್ತಾವೆಲ್ಲ ಅನುಭವಗಳು. ಯಾಕೆ ಗೊತ್ತೇ ನಿಂಗೆ ಯಾಕೆ ಆಗ್ತದೆ? ಏಕೆಂದರೆ ದೇಶನೂ ಸುಳ್ಳು, ಕಾಲನೂ ಸುಳ್ಳು, ಮತ್ತು ಅಲ್ಲಿನ ಪ್ರಯಾಣವೂ ಸುಳ್ಳು. ಕನಸು ಎನ್ನುವುದೇ ಸುಳ್ಳು. ಸುಳ್ಳಿನೊಳಗೆ ಏನು ಬೇಕಾದಾಗಲಿ ಸಾಧ್ಯ. ಅದನ್ನು ಹೇಳಿದ್ರು ಆನೆ ಬಂದ್ಬಿಡ್ತು ಪೈಪಿನಿಂದ ಅಂತ, ಸುಳ್ಳು ತಾನೆ. ಸುಳ್ಳಿನಿಂದ ಏನು ಬೇಕಾದಾಗ ಮುಂದುವರಿಸ್ತಾರೆ. ಮಿತ್ರಾದ್ಯೈ ಸಹ ಸಮಂತ್ಯ ಸಂ ಸಂಮಂತ್ರ್ಯಃ ಸಂಬುದ್ಧೋ ನ ಪ್ರಪದ್ಯತೆ ಗೃಹೀತಂ ಚಾಪಿ ಯತ್ಕಿಂಚಿತ್ ಪ್ರತಿಬುದ್ಧೋ ನ ಪಶ್ಯತಿ ಮಿತ್ರಾದ್ಯೈ ಸಹ ಸಂಮಂತ್ರ್ಯಃ ಸಂಬುದ್ಧೋ ನ ಪ್ರಪದ್ಯತೆ ಗೃಹೀತಂ ಚಾಪಿ ಯತ್ಕಿಂಚಿತ್ ಪ್ರತಿಬುದ್ಧೋ ನ ಪಶ್ಯತಿ. ಮಿತ್ರಾದ್ಯೈಹಿ ಸಹ ಸಂ ಮಂತ್ರಿಯ ಮಂತ್ರಾಲೋಚನೆ ಯಾರ ಜೊತೆ? ಮಿತ್ರರ ಜೊತೆ. ಆಮೇಲೆ ಮಂತ್ರಾಲೋಚನೆ ಮುಗಿದ ಮೇಲೆ ಸಂಬುದ್ಧ ಎಚ್ಚರ ಆಯಿತು. ಆಮೇಲೆ ಅವ ಆ ಮಿತ್ರ ಯಾರ ಜೊತೆ ಮಂತ್ರಾಲೋಚನೆ ಮಾಡಿದಾನೆ ಈಗಾಗಲೇ, ಆ ಮಿತ್ರ ಬರ್ತಾನೆ ಅಥವಾ ಕಮಿಟಿ ಮೆಂಬರ್ ಬರ್ತಾನೆ. ಇವನು ಹೇಳ್ತಾನೆ, ಏನು ಏನಪ್ಪ ಬಂದು ಮೀಟಿಂಗ್ ಇದೆ ಮತ್ತು ವಿಷಯವನ್ನು ಮಾತಾಡೋಣ ಅಂತ ಹೇಳಿದ್ದೆ, ಅದಕ್ಕೆ ಬಂದೆ. ಆಯ್ತಲ್ಲ ಮೀಟಿಂಗ್ ಹೋಗಿದ್ದಲ್ಲ, ಏನು ಮಾತಾಡಿದ್ರೆ ಮಾತಾಡ ಆಯ್ತಲ್ಲ, ನೀನು ಮಾತಾಡಿದೆ ನಾನು ಮಾತಾಡಿದೆ ಅವ ಅಂತಾನೆ. ಅರ್ಥಾತ್ ನಾವು ಎಷ್ಟೇ ಲೈವ್ ಆಗಿ ಮಂತ್ರಾಲೋಚನೆ ಮಾಡಿದ್ರೂ ಕೂಡ ಅದನ್ನು ನಾವು ಎಚ್ಚರ ಆದಮೇಲೆ ಒಪ್ಕೊಳ್ಳೋದಿಲ್ಲ. ನ ಪ್ರಪದ್ಯತೆ, ನ ಪ್ರಪದ್ಯತೆ, ಅದನ್ನು ನಾವು ಒಪ್ಕೊಳ್ಳೋದಿಲ್ಲ, ಒಟ್ಟು ಒಪ್ಕೊಳ್ಳೋದಲ್ಲ. ಊಟ, ಹಸಿವು, ನೀರಡಿಕೆ, ಪ್ರಯಾಣ, ದೇಶ, ಕಾಲ, ಏನೇನು ಘಟಿಸ್ತದೆ ಕನಸಿನೊಳಗೆ ಅದನ್ನು ಎಚ್ಚರ ಆದಮೇಲೆ ನಾವು ಯಾರೂ ಒಪ್ಕೊಳ್ಳೋದಿಲ್ಲ. ನ ಪ್ರಪದ್ಯತೆ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಕನಸಿನ ಘಟನೆಗಳು ಎಷ್ಟು ವಿಚಿತ್ರ ಇರ್ತಾವೆ ಅಂತಂದರೆ, ನಿಮ್ಮ ತಂದೆ ನನ್ನ ಕನಸಿನಲ್ಲಿ ಬಂದು ನಿಮ್ಮ ಪ್ರಾಪರ್ಟಿಯನ್ನು ನನ್ನ ಹೆಸರಿನಲ್ಲಿ ಬರೆದುಕೊಟ್ಟಿದ್ದಾರೆ, ಸರಿಯಾ? ನಾವು ನಿಮಗೆ 2 ದಿವಸ ಟೈಮ್ ಕೊಡ್ತೀವಿ, ಈ ಪ್ರಾಪರ್ಟಿ ಖಾಲಿ ಮಾಡಿರಿ, ನಾವು ಉಪಯೋಗ ಮಾಡ್ಕೋಬೇಕು. ಕಲಿ ಮಾಡ್ತಾರ ಅವರು? ಯಾಕೆ ಕಲಿ ಮಾಡಿದ್ರು? ನ ಪ್ರಪದ್ಯತೆ, ಒಪ್ಪೋದಿಲ್ಲ ಅವರು. ಯಾಕೆ ಒಪ್ಪೋದಿಲ್ಲ? ಸಿಂಪಲ್ ಲಾಜಿಕ್, ಕನಸಿನಾಗ ಕೊಟ್ಟಾರೆ, ಕನಸಿನಾಗ ತಗೊಳ್ರಿ ನೀವು. ಈಗ ಎಚ್ಚರದಾಗ ಯಾಕೆ ನಾವು ಖಾಲಿ ಮಾಡಿಸ್ತೀರಿ? ಕನಸಿನಾಗ ಖಾಲಿ ಮಾಡಿಸ್ರಿ, ಕನಸಿನಾಗ ನೀವು ಹೋಗಿ ಕೂತ್ಕೊಡ್ರಿ. ಒಪ್ಪೋದಿಲ್ಲ ಅವರು. ಯಾಕೆಂದರೆ ನಿಮ್ಮ ಕನಸು ನಿಮಗೆ ಸತ್ಯ ಇರಬಹುದು, ಆದರೆ ಸಾರ್ವಜನಿಕವಾಗಿ ಅದು ಸತ್ಯ ಆಗೋದಿಲ್ಲ. ಈ ನನ್ನ ಟೇಬಲ್ಲು ನನ್ನ ಟೇಬಲ್ ಮಾತ್ರ ಆಗಿರೋದಿಲ್ಲ, ಸಾರ್ವಜನಿಕವಾಗಿಯೂ ಇದು ಸತ್ಯ ಅಂತ ಆಗಿರ್ತದೆ. ಜಾಗೃತಕ್ಕೂ ಸ್ವಪ್ನಕ್ಕಿರುವ ವ್ಯತ್ಯಾಸ. ಸೊ ಹೇಳ್ತಾರೆ, ನ ಪ್ರಪದ್ಯತೆ. ಇಂತಹ ಆ ಕನಸಿನಲ್ಲಿ ಗೃಹೀತಂಚ, ಏನೋ ಪ್ಯಾಡ್ ಕೊಟ್ಟಿರ್ತಾರೆ ಮೀಟಿಂಗ್ನೊಳಗೆ, ಏನೋ ಪೆನ್ ಕೊಟ್ಟಿರ್ತಾರೆ, ಏನೇನೋ ಕೊಡ್ತಾರೆ. ನಾವು ಏನೇನೋ ಕೊಡ್ತಿರ್ತೀವಿ, ಮೊಮೆಂಟೋ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಕನಸಾಗಿತ್ತಲ್ಲ ಮೀಟಿಂಗು, ಕಾನ್ಫರೆನ್ಸು. ಸೊ ಮೀಟಿಂಗ್ ಮುಗೀತು, ಎಚ್ಚರ ಆಯಿತು. ಅವೆಲ್ಲ ವಸ್ತುಗಳು ಅವ ಏನೀಗ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಕನಸಿನ ಪ್ರಯಾಣ ಮಾಡೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡ್ರಿ. ಋಷಿಕೇಶಕ್ಕೆ ಹೋಗಬೇಕು, ಎಷ್ಟು ಜನರನ್ನು ಟಿಕೆಟ್ ಬುಕ್ ಮಾಡಬೇಕು, ಖರ್ಚು ಮಾಡಬೇಕು, ವಾಪಸ್ ಬರಬೇಕು. ಓಕೆ, ನೋ ಪ್ರಾಬ್ಲಮ್. February 2 ರಾತ್ರಿ ಕನಸು ನಾವು ಹೋಗೋಣಂತ. 3 ತಲುಪಿಡೋಣಂತೆ, ಕ್ಯಾಬ್ ಮುಗಿಸ್ಕೊಂಬತ್ತು ಬರೋಣಂತೆ. ಖರ್ಚೇ ಇಲ್ಲ. ಒಂದು ವೇಳೆ ರಿಕೇಶ್ಗೆ ಹೋಗೋ ಕನಸು ನಾವು ಕಂಡಿದ್ದೆ ಆದರೆ ಎಚ್ಚರ ಎಲ್ಲ ಬೇಕು ನಮಗೆ ಆಗಿತ್ತು ಅಂತಂದರೆ ನಮಗೆ ಖರ್ಚೇ ಇಲ್ಲ. ಯಾರ್ಯಾರಿಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಪ್ರಯಾಣ ಮಾಡ್ಬೇಕು ಆವಾಗ ಆವಾಗ ಅವರು ಆ ಕನಸು ಕಂಡುಬಿಟ್ರೆ ಆಯ್ತಪ್ಪ, ಅದು ಪ್ರಯಾಣ ಮಾಡಿಬಿಡ್ತಾರೆ. ಹಾಗಾಗುವುದಿಲ್ಲ. ಆ ಕನಸಿನೊಳಗೆ ಟ್ರಾಫಿಕ್ ಜಾಸ್ತಿ ಆತಂತ ಇಟ್ಕೋ, ನಾವು ಲಾಜಿಕ್ ಮುಂದುವರ್ಸೋಣಂತೆ. ಟ್ರಾಫಿಕ್ ಜಾಸ್ತಿ ಆತ. ಹೂ ಇಸ್ ಈಶ್ವರ? ಚಂದದ ನೋಡ್ರಿ, ಕನಸಿನೊಳಗೆ ಟ್ರಾಫಿಕ್ ಜಾಸ್ತಿ ಆತ, ಇದಕ್ಕೆ ಅದು ಪರಿಹಾರ ಬೇಕು. ಅದು ಪರಿಹಾರ ಕೊಡೋನು ಈಶ್ವರ. ಯಾರು ಈಶ್ವರ ಅಲ್ಲಿ? ನೀನೇ ಈಶ್ವರ. ವಾ, ಹಾಗಾದ್ರೆ ನಿನ್ನ ಕ್ಷಣಾರ್ಧದಲ್ಲಿ ಹೈ ಸ್ಪೀಡ್ ಮೆಟ್ರೋ ರೆಡಿ ಮಾಡ್ಕೋ. ಮೊನ್ನೆ ಹುಚ್ಚು ವಿಜ್ಞಾನ ಎಷ್ಟು ಹುಚ್ಚು ಅಂತಂದರೆ 4,000 ಸ್ಪೀಡ್ 1 hour 4,000 ಸ್ಪೀಡ್. ಕಾಶಿ ಬೇಡ, ನೀನು ಕೇದಾರಿನಿಂದ ಕನ್ಯಾಕುಮಾರಿ ಹೋಗಲಿಕ್ಕೆ 1 hour ಸಾಕು. ಈಗ ನಾ ಹೇಳಿದ್ನಲ್ಲ, ನಿಮ್ಮ ಪೈಕಿ ಯಾರಿಗೆ ಒಬ್ಬರು ಇವತ್ತು ರಾತ್ರಿ ಈ ಟ್ರೈನ್ ಕನಸ್ತಾಗ ಬಂದ್ರು ಅಂತಂದ್ರೆ ಅದಕ್ಕಿನ್ನೆಂತ ಟಿಕೆಟ್ ರೀ? ಯು ಆರ್ ದಿ ಈಶ್ವರ, ನಿನ್ನ ಸೃಷ್ಟಿ. ಯಾವ ಪ್ಲಾನ್ ಕ್ಯಾನ್ಸಲ್ ಮಾಡು, ಇನ್ನು ಹೊಸ ಪ್ಲಾನ್ ಯಾವ್ದು ಬೇಕಾದ್ರೂ ಜೋಡಿಸ್. ಅದಕ್ಕೆ ಯಾರಕ್ಕ ಏನು ಅಂತ ಕೇಳೋರು ಯಾರಿಲ್ಲ. ಹಂಗೆ ಯಾವನಾರ ಅಲ್ಲಿ ಕನಸು ನಾ ಕೇಳದ ಅಂತಾರೆ, ಆ ಕೇಳೋನನ್ನು ನೀನೇ ಸೃಷ್ಟಿ ಮಾಡಿರ್ತೀಯ. ಹಿಂಗೆ ಕೇಳಿ ಹೋಗಲಿ ಮಗ, ನಾನು ಉತ್ತರ ಕೊಡ್ತೀನಿ. ಎಲ್ಲ ಆರ್ಗ್ಯುಮೆಂಟ್ ಇದ್ದಂಗೆ, ನೀ ಹಿಂಗೆ ಆರ್ಗ್ಯೂ ಮಾಡ್ದಂಗೆ ಮಾಡು, ನಾ ಹಿಂಗೆ ಉತ್ತರ ಕೊಟ್ಟಂಗೆ ಮಾಡ್ತೀನಿ. ಕನಸಿನ ಯಾವ ಭಾವಗಳೇ ಆಗಲಿ, ಎಚ್ಚರ ಆದಾಗ ಒಂದು ಕ್ಷಣವೂ ಅಲ್ಲಿರೋದಿಲ್ಲ. ಯತ್ಕಿಂಚಿತ್ ಪ್ರತಿಬುದ್ಧ ನ ಪಶ್ಯತಿ, ಪ್ರತಿಬುದ್ಧ ನ ಪಶ್ಯತಿ. ಒಂದು ಸಣ್ಣ ವಸ್ತು, ಪೆನ್, ಅವ್ರು ಮೊಮೆಂಟ್ ಆಗಿ ಕೊಟ್ಟದ್ದು ಎಲ್ಲಾನು ನಮ್ಮ ಹತ್ರ ಇದೆ ಅಂತಲ್ಲ. ನೆನಪಿಗೆ ಒಂದು ಹೂವು ಹಿಂಗೆ ಒಳಗೆ ಬರ್ತಾ ಇದ್ದಂಥ ಒಂದು ಹೂವು ಕೊಡ್ತಾರೆ ನೋಡಿ, ಅದು ಕೂಡ ಇರಬಾರ್ದ ಎಚ್ಚರದಾಗ? ಇಲ್ಲ, ಅದು ಕೂಡ ಇಲ್ಲ. ನ ಪಶ್ಯತಿ ಮಿತ್ರಾಜ್ಯೈ ಸಹ ಸಂಮಂತ್ರ್ಯ. ಆ ಶಬ್ದ ಗೊತ್ತಾಯ್ತು, ಸಂಮಂತ್ರ್ಯ. ಸಮ್ಯಕ್ ಮಂತ್ರ್ಯ ಮಂತ್ರಣಂ, ಮಂತ್ರಾಲೋಚನೆ. ಸಮ್ಯಕ್ ಮಂತ್ರ ಸಂಮಂತ್ರ್ಯ ತದೇವ ಮಂತ್ರಣಂ ಪ್ರತಿಬುದ್ಧ ನ ಪ್ರಪದ್ಯತಿ. ಮಿತ್ರರೊಡನೆ ಕುಳಿತುಕೊಂಡು ನಾವು ಮೀಟಿಂಗ್ ಮಾಡಿದಾಗ ಅಲ್ಲಿ ಆಪ್ತಾಲೋಚನೆಯನ್ನು ಮಾಡಿದಾಗ ಆಮೇಲೆ ಎಚ್ಚರ ಆದಮೇಲೆ ಅದನ್ನು ಒಪ್ಕೊಳ್ತೇವ, ಅವನಾಗಲಿ ನಾನಾಗಲಿ ಒಪ್ಕೊಳ್ತೇವ? ನ ಪ್ರಪದ್ಯತಿ, ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೋಬಾರ್ದು? ಸಮಯ ಕನಸು ಸಮಯ ಅದು. ಓಹೋ, ಇಂಥ ಸಮಯದಲ್ಲಿ ಏನನ್ನಿಸ್ತು ನನಗೆ, ಟೋಟಲಿ ಸುಳ್ಳು ಅನ್ನಿಸ್ತದೆ. ಹೌದಾ? ವೆರಿ ಗುಡ್, ವೆರಿ ಗುಡ್. ಮತ್ತು ಮಣ್ಣೇನೋ ಒಂದು ಹೇಳಿದಲ್ಲ ನೀನು, ಏನು ಹೇಳಿದೆ, ಇಂಥ ಕನಸು ಬಿದ್ದರೆ ಅನಿಷ್ಟ, ಅದು ನಿಜಾನಾ? ಅಲ್ಲ, ಅದು ಹಂಗಲ್ಲ, ಅದು ಹೆಂಗಂದ್ರೆ ಅದು ಹಂಗಲ್ಲ, ಸಾರಾ ಸಗಟ್. ಈ ಜಗತ್ತನ್ನು ಸುಳ್ಳು ಅಂತ ನೀನು ಒಪ್ಪದೆ ಹೋದರೂ ಚಿಂತೆ ಇಲ್ಲ. ಕನಸಿನ ಯಾವ ಭಾವಗಳು, ಯಾವ ಘಟನೆಗಳು, ಯಾವ ಅನಿಸಿಕೆಗಳು, ಯಾವ ತಿಳುವಳಿಕೆಗಳು ಇವೆಯೋ ಅವಷ್ಟು ಸುಳ್ಳೇ ಸುಳ್ಳು. ಇದನ್ನು ಒಪ್ಕೋ, ನಿನಗೆ ವೇದಾಂತ ಪೂರ್ತಿ ಅರ್ಥ ಆಗ್ತದೆ ಇದೇ ಜನ್ಮದಾಗ. ಇದನ್ನು ಒಪ್ಕೊಳ್ಳಿಕ್ಕೆ ಮೊದಲು ತಯಾರಿಲ್ಲ ನಾವು. ಇನ್ನು ಇದು ಜಗತ್ತು ಸುಳ್ಳು ಅನ್ನೋದನ್ನು ಏನು ಒಪ್ಪುತ್ತೀನಿ? ಕನಸು ಸುಳ್ಳು ಅನ್ನೋದನ್ನು ಒಪ್ಪಲಿಕ್ಕೆ ತಯಾರಿಸಿದ್ದನಿಲ್ಲ ನೀನು. ಸಿಂಪಲ್, ಎದುರುಗಡೆ ಇದೆ ಕನಸು ಸುಳ್ಳು ಅಂತ ಒಪ್ಕೊಂಡು ಕನಸು ಸುಳ್ಳು. ಹೀಗಾಗಿ ಅಲ್ಲಿ ತೋರಿಸ್ತಾರೆ, ಹೇಳ್ತಾರೆ, ಭಾಷೆ ನೋಡ್ಕೊಳ್ಳಿ. ಗೃಹೀತಂ ಚ ಯತ್ಕಿಂಚಿತ್ ಹಿರಣ್ಯಾದಿ ನ ಪ್ರಾಪ್ನೋತಿ. ಸಣ್ಣ ಪುಟ್ಟ ಪೆನ್ನು ಫೈಲು ಯಾಕೆ ಅಂತ ಉದಾಹರಣೆ ಕೊಡ್ತೀರಿ? ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ಆ ಮೀಟಿನೊಳಗೆ ಎಲ್ಲರಿಗೂ ಕೂಡ ಒಂದು ಉಂಗುರವನ್ನು ಮೊಮೆಂಟು ಆಗಿ ಕೊಟ್ಟರು. ಇದು ಹೆಂಗದೆ? ಕೊಡೋದೇ ಕೊಡ್ತೀರಿ ಕನಸಿನಾಗ, ವಜ್ರದ ಉಂಗುರ ಕೊಡ್ರಿ. ಏ ಹೆಂಗಸರಿಗೆ ನೆಕ್ಲೆಸ್ ಕೊಡ್ರಿ, ವಜ್ರದ ನೆಕ್ಲೆಸ್ ಕೊಡ್ರಿ ಅವ್ರಿಗೆ ಮೀಟಿಂಗ್ನೊಳಗೆ. ಇವೆಲ್ಲ ಮೊಮೆಂಟ್ ಕೊಟ್ರು ಅಂತಿದ್ಕೋ. ಎಚ್ಚರ ಆದಮೇಲೆ ಹೇಗಿರ್ತದೇನಪ್ಪ ಅದು ನೋಡಿ. ಗೃಹೀತಂ ಚೆಗೆತ್ ಕಿಂಚಿತ್ ಹಿರಣ್ಯಾದಿ, ಚಿನ್ನ, ಚಿನ್ನದ ಆಭರಣ ಇತ್ಯಾದಿಗಳು ಏನು ಕೊಟ್ಟಿರ್ತಾರೆ ಅವೆಲ್ಲವೂ ನ ಪ್ರಾಪ್ನೋತಿ, ಅವು ಯಾವ ನಮ್ಮ ಹತ್ರ ಇರೋದಿಲ್ಲ ಎಚ್ಚರದಾಗ. ತತಶ್ಚ ನ ದೇಶಾಂತರಂ ಗಚ್ಚತಿ ಸ್ವಪ್ನೇ. ತತಶ್ಚ ಅಂದ್ರೆ ಅದೇ ಪ್ರಕಾರ, ಯಾವುದೋ ದೇಶಕ್ಕೆ ಹೋಗಿದ್ಯಾ ಅಂತಂದ್ರೆ ಎಚ್ಚರ ಆದ್ಮೇಲೆ ಆ ದೇಶಕ್ಕೆ ಆ ದೇಶದಾಗಿರ್ಬೇಕೇ ಇಲ್ಲ? ಯಾವುದೋ ದೇಶಕ್ಕೆ ಹೋಗಿದ್ಯ ಅಂದರೆ ಎಚ್ಚರ ಆದ್ಮೇಲೆ ಎಲ್ಲಿರ್ಬೇಕು ನೀನು? ಎಲ್ಲಿದ್ದೀಯಾ? ಆ ದೇಶದಲ್ಲಿ ಇಲ್ಲ. ಯಾವ ದೇಶದಲ್ಲಿ ಮಲಗಿದ್ಯೋ ಅದೇ ದೇಶದಲ್ಲಿ ಇದೆಯಾ ನೀನು? ಇದು ಯಾಕೆ ಇದು ಕನಸು ಉಪಯೋಗ ಇಲ್ಲಪ್ಪ, ಇದು ಕನಸು ಅಷ್ಟಲ್ಲ, ಈ ಎಚ್ಚರ ಉಪಯೋಗ ಇಲ್ಲ. ಇದು ಜಂಕ್ ಇದ್ದಂಗೆ, ಕಸ ಇದ್ದಂಗೆ. ಸತ್ಯ ಹೇಳ್ತೀನಿ ನಿಮಗೆ, ಏನೇನು ಉಪಯೋಗ ಇಲ್ಲ. ಸುಮ್ಮನೆ ಏನು ಮನುಷ್ಯ ಇದಾನ ಅಂತ ಏನೋ ಮಾಡ್ಕೋತ ಹೊಂಟಾನ ಅಷ್ಟೇ. ವಾಸ್ತವಿಕವಾಗಿ ಯಾರಿಗೂ ಏನೂ ಉಪಯೋಗ ಬಿದ್ದಿಲ್ಲ. ಪ್ರಧಾನಮಂತ್ರಿ ಮಾಡಿದ್ದು ಉಪಯೋಗ ಬಿದ್ದಿಲ್ಲ, ನೀವು ಕಂತ್ರಿ ಮಾಡಿದ್ದು ಉಪಯೋಗ. ಸ್ವಪ್ನೇ ಚ ವಸ್ತುಕ ಕಾಯ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಮ ವಸ್ತುಕಂ. ಸ್ವಪ್ನೇ ಚ ವಸ್ತುಕ ಕಾಯ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಮ ವಸ್ತುಕಂ. ಚಿತ್ತದೃಶ್ಯಂ ಅವಸ್ತುಕಂ ಸ್ವಪ್ನೇ ಚ ಅವಸ್ತುಕಃ ಕಾಯಃ ಪೃಥಕ್ ಅನ್ಯಸ್ಯ ದರ್ಶನಾತ್ ಯಥಾ ಕಾಯಃ ತಥಾ ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ. ಸ್ವಪ್ನೇ ಕಾಯ ಅವಸ್ತುಕ, ಅಲ್ಲೊಂದು ಚಕಾರ ಇದೆ, ಅದು ಹಿಂದಿನ ಶ್ಲೋಕಕ್ಕೆ ಸಂಬಂಧ. ಹಿಂದಿನ ಶ್ಲೋಕದಲ್ಲಿ ವಿಷಯ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ಮತ್ತು ಆ ಮತ್ತು ಅನ್ನೋದು ಮೊದಲು ಹಾಕ್ಕೊಂಡು ಮತ್ತು ಚ ಸ್ವಪ್ನೇ ಕಾಯ ಅವಸ್ತುಕ, ಸ್ವಪ್ನದಲ್ಲಿಯ ಶರೀರವು ನಿಜವಾಗಿಯೂ ಅಲ್ಲಿ ಇಲ್ಲೇ ಇಲ್ಲ. ಯಾಕೆ ಹೇಳ್ತೀರಾ? ಅಲ್ಲಿ ಬೇರೆಯೇ ಆಗಿ ಒಂದು ದೇಹ ಕಾಣಿಸ್ತಾ ಇತ್ತು. ನಾನು ದೇಹ ಅಲ್ಲಿ ಬೇರೆಯೇ ಆಗಿ ಕಾಣ್ತಾ ಇರ್ತದೆ. ಇತರ ದೇಹಗಳು ಕೂಡ ಬೇರೆ ಬೇರೆ ಆಗಿ ಕಾಣ್ತಿರ್ತವೆ. ಈ ದೇಹದೊಳಗೆ ಇನ್ನೊಂದು ದೇಹ ಬರುವ ಸಾಧ್ಯತೆಯೇ ಇಲ್ಲ. ಈಗ ಅಲ್ಲಿ ಎಷ್ಟೋ ಉಪಾಧಿಗಳು ಬಂದವೆ, ಎಷ್ಟೆಲ್ಲ ಉಪಾಧಿಗಳು ಬಂದವೆ ಅಂದ್ಕೊಳ್ರಿ. ಕನಸಿನೊಳಗೆ ನಾವು ವೇದಾಂತ ಕ್ಲಾಸಿಗೆ ಕೂತ್ಕೊಂಡೆ, ಎಷ್ಟು ಪ್ರಾಣಿಗಳು ಬಂದು ಕೂತ್ಕೊಂಡವ ನೋಡ್ರಿ ಕನಸಿನೊಳಗೆ. ಅಲ್ಲಿ ಶ್ರೀನಿವಾಸ, ಅಲ್ಲಿ ಶುಭಕ್ಕ, ಅಲ್ಲಿ ರೇವತಕ್ಕ, ಎಲ್ಲರೂ ಇದ್ದಾರೆ. ಅನ್ಯ ಈ ಶರೀರವು ಅನ್ಯವಾಗಿ ಕಾಣ್ತದೆ, ಅಲ್ಲದೆ ಇನ್ನೂ ಅನೇಕ ಶರೀರಗಳನ್ನು ಕೂಡ ನಾವು ಅನ್ಯವಾಗಿ ಅಲ್ಲಿ ನೋಡ್ತಾ ಇರ್ತೀವಿ. ಅವು ಹೇಗೆ ತಾನೇ ಸತ್ಯ ಆಗ್ಲಿಕ್ಕೆ ಸಾಧ್ಯ? ಎಷ್ಟು ಚಲ ಆಗ್ತಿತ್ತಂದ್ರೆ ಕನಸಿನ ವೇದಾಂತ ಕೇಳಿ ಮುಗಿಸ್ಬಿಡೋದು. ಎಷ್ಟು ಚಂದ ಇರ್ತದೆ ನೋಡ್ರಿ ಕನಸಿನಾಗ ಮಲ್ಗುಂದ, ಕನಸಿನಾಗ ಆಶ್ರಮ, ಕನಸಿನಾಗ ಕ್ಲಾಸು, ಕನಸಿನಾಗ ಸ್ವಾಮೀಜಿ, ಕನಸಿನ ಮಾಂಡುಕ್ಯ, ಕನಸಿನ ಭಾಷೆಯ ಎಲ್ಲ ಕನಸಪ್ಪ. ಇಲ್ಲ ಹಂಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅವ್ರು. ಸ್ವಪ್ನೇಚ ಅವಸ್ತುಕಃ ಕಾಯ ಪೃಥಕ್ ಅನ್ಯಸ್ಯ ದರ್ಶನಾತ್. ಮುಂದೆ ಮುಂದುವರಿಸ್ತಾರೆ, ಯಥಾ ಕಾಯ ತಥಾ ಚಿತ್ತಂ. ಹೇಗೆ ಇವೆಲ್ಲ ಶರೀರಗಳು ಹಾಗೆಯೇ ಜಾಗೃತದಲ್ಲಿಯ ಎಲ್ಲ ಪದಾರ್ಥಗಳು ಕೂಡ ಹಾಗೆ ಚಿತ್ತದಲ್ಲಿವೆ. ಕನಸಿನ ಶರೀರಗಳು ಪ್ರಾಣಿಗಳೆಲ್ಲ ಹೇಗೆ ಚಿತ್ತದಲ್ಲಿವೆಯೋ ಹಾಗೆಯೇ ಜಾಗೃತದಲ್ಲಿಯ ಪ್ರಾಣಿಗಳು, ವಸ್ತುಗಳು, ಪದಾರ್ಥಗಳು, ಉಪಾಧಿಗಳು ಕೂಡ ಚಿತ್ತದಲ್ಲಿವೆ. ಅಲ್ಲಿಯೂ ಚಿತ್ತದಲ್ಲಿವೆ, ಇಲ್ಲಿಯೂ ಚಿತ್ತದಲ್ಲಿವೆ. ನೀನು ಎರಡು ಯಾಕೆ ಮಾಡ್ತೀವನ್ನ ಇವನು ಎರಡು ಮಾಡಿ ಯಾಕೆ ದಣೀತೀಯಪ್ಪ? ಅದೇ ಕನಸು, ಇದೇ ಕನಸು. ಎರಡೂ ಕನಸುಗಳೇ ಇವು. ಇನ್ಫ್ಯಾಕ್ಟ್ ಎರಡು ಕನಸಲ್ಲ, ದೀರ್ಘವಾದ ಒಂದೇ ಕನಸು. ಕನಸು ಕಂಡ್ವ್ಯ, ಆಮೇಲೆ ಏನಾಯ್ತು? ಯಥಾಪಕರ ಅಲಾರಾಮ ಆಯ್ತು. ಹಾಗಾದ್ರೆ ಅಲಾರಾಮನಿಂದ ಹಿಡ್ಕೊಂಡು ಮುಂದೇನಾಗ್ತದೆ? ಅದು ಸತ್ಯನಾಗಿದ್ರೆ ಹೇಳು ಸತ್ಯ ಅಂತ ಹೇಳು. ಅಲಾರಾಮ್ ಅಲ್ಲಾಯ್ತಾ, ಅಲಾರಾಮ್ ಇಲ್ಲಾಯ್ತಾ? ಎದ್ದೇ ಅನ್ನೋದು ಈ ಶರೀರದಲ್ಲಿ ಎದ್ದೆ ಅನ್ನೋದು ಆಯಿತೋ? ಏನು ಈ ಶರೀರದ ಒಳಗೆ ನಾನು ಎದ್ದೆ ಅನ್ನೋದನ್ನು ಅಂತಃಕರಣದಲ್ಲಿ ಅಂದ್ಕೊಂಡು? ಎಲ್ಲವೂ ಚಿತ್ತದಲ್ಲಿ. ಕನಸು ಕಂಡದ್ದೆಲ್ಲಿ? ಅದು ಚಿತ್ತದಲ್ಲಿ. ಫುಲ್ ಸ್ಟಾಪ್ ಕೊಡಬೇಡ್ರಿ, ಅಲ್ಪ ವಿರಾಮ. ಹಲ್ಲು ಉಜ್ಜಿಕೊಂಡೆ, ಅಲ್ಪ ವಿರಾಮ. ಕಾಫಿ ಕುಡಿದೆ, ಅಲ್ಪ ವಿರಾಮ. ಪೇಪರ್ ಓದಿದೆ, ಅಲ್ಪ ವಿರಾಮ. ಅಲ್ಪ ವಿರಾಮ, ಅಲ್ಪ ವಿರಾಮ, ಅಲ್ಪ ವಿರಾಮ, ಅಲ್ಪ ವಿರಾಮ. ರಾತ್ರಿ ನ್ಯೂಸ್ ನೋಡಿದೆ, ಅಲ್ಪ ವಿರಾಮ, ಅಲ್ಪ ವಿರಾಮ. ಆಮೇಲೆ ಮುಂದೆ ನಿದ್ರೆಗೆ ಹೋದೆ, ಅಲ್ಪ ವಿರಾಮ. ಆಮೇಲೆ ಋಷಿಕೇಶಕ್ಕೆ ಹೋದೆ, ಕನಸು ಅಂದಿಕ್ಕೋದಕ್ಕೆ ಹೋಗ್ತೀನಿ ನೀನು. ಚಿತ್ತವನ್ನು ಒಂದೇ ಲೆಕ್ಕದಲ್ಲಿ ಇಟ್ಕೋ, ಚಿತ್ತವನ್ನು ಒಂದೇ ಲೆಕ್ಕದಲ್ಲಿ ಇಟ್ಕೋ. ನೀನು ಚಿತ್ತದಿಂದ ಹೊರ ಬಂದೇ ಇಲ್ಲ. ಚಿತ್ತದ ಒಳಗೂ ಹೋಗಿಲ್ಲ, ಚಿತ್ತದಿಂದ ಹೊರಗೂ ಬಂದಿಲ್ಲ, ಚಿತ್ತ ಇರುವಂಗೆ ಹಂಗದ ಅದು. ಅಲ್ಲಿ ವೃತ್ತಿಗಳು ಬದಲಾಗ್ತಾ ಇವೆ ಅಷ್ಟೇ. ಕನಸಂತ ಯಾಕಂಡಿಕ್ ಹೋಗ್ತೀಯಪ್ಪ? ಸರ್ವಂ ಚಿತ್ತದೃಶ್ಯಂ, ಚಿತ್ತದೃಶ್ಯಂ ಅವಸ್ತುಕಂ. ಅವೆಲ್ಲ ಬರೀ ಚಿತ್ತದೃಶ್ಯಗಳು, ಅವಸ್ತು ಕಮ್ಮಿ. ಅದು ನಿನ್ನೆ ಕನಸಿನಲ್ಲಿ ಕಂಡಿದ್ವಿ ಅಲ್ಲ ಆಪಲ್ ತಗೊಂಡು ಬಂದು ಹೆಚ್ಚು ಎಲ್ರಿಗೂ ಪ್ರಸಾದ ಕೊಡ್ರಿ. ಅವಸ್ತುಕಂ ಹಾಗೆಯೇ ಅಲ್ಲಿ ಕನಸಿನಲ್ಲಿ ಸ್ವಾಮೀಜಿ ಕೇಳ್ತಾರೆ, ಯಾರಿಗೂ ಪ್ರಸಾದ ಕೊಡಬೇಕು, ಎಲ್ಲರಿಗೂ ಪ್ರಸಾದ ಕೊಡಬೇಕು, ಏನು ಪ್ರಸಾದ ಅಂತ ಕೇಳ್ತಾರೆ. ಇರಿ ಸ್ವಾಮೀಜಿ, ನಾವು ಎಚ್ಚರ ಲೋಕಕ್ಕೆ ಹೋಗಿ ಅಲ್ಲಿ ಪ್ರಸಾದ ಏನು ತಂದು ಕೊಡ್ತೀವಿ ಅಂತ ಹೇಳ್ತೀರಿ ನೀವು. ಅಲ್ಲಿಯ ಪದಾರ್ಥ ಇಲ್ಲಿ ಉಪಯೋಗಕ್ಕೆ ಬರುದಿಲ್ಲ, ಇಲ್ಲಿಯ ಪದಾರ್ಥ ಅಲ್ಲಿ ಹೋಗ್ಬೋದು. ನೀವು ಅಲ್ಲಿ ಇಲ್ಲಿ ಅಂತ ಯಾಕೆ ಮಾಡ್ತೀರಿ ಅಂತ ಇಲ್ಲಿ ಕೇಳ್ತಾರೆ ಗೌಡಪಾದ್ರು. ಎಲ್ಲ ಒಂದೇ ಸ್ಕ್ರೀನ್ ಅದು. ಅಂತಃಕರಣ ದೀರ್ಘಕ್ಕೆ ಒಂದು ಸ್ಕ್ರೀನ್ ಇದೆ ಅಷ್ಟೇ. ಆ ಪರದೆ ಮೇಲೆ ಈ ವೃತ್ತಿಗಳು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ನಿದ್ರೆ. ನಿದ್ರೆಯ ನೆಪದಲ್ಲಿ ಗ್ಯಾಪ್ ಇರಬಹುದು, ಅಥವಾ ವಸ್ತು ವಸ್ತು ವಸ್ತು ವಸ್ತು ವಸ್ತು ವಸ್ತು ನೆಪದಲ್ಲಿ ಕಾಮ ಕಾಮ ಕಾಮ ಇರಬಹುದು. ಆದರೆ ಇದೆಲ್ಲವನ್ನು ಬೆಳಗಿದಂತಹ ಬೆಳಕಿಗೆ ಕಾಮ ಇದೆಯಾ? ಆ ಬೆಳಕು ಯಾರು? ವೆರಿ ಗುಡ್, ಥ್ಯಾಂಕ್ ಯು. ಇಟ್ಸ್ ಕಾಲ್ಡ್ ಮಾಂಡುಕ್ಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ್ ಜೀ.